ಬರ್ತ್ಡೇ ಬಾಯ್. ಹೌದು, ನಾಳೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಕಪಿಲ್? ಹೇ ಕಪಿಲ್, ಒಂದ್ ಕೆಲಸ ಮಾಡು, ನಾಳೆ ಬೆಳಗ್ಗೆಯಿಂದ ನಮ್ಗೆಲ್ಲ ಟ್ರೀಟ್ ಕೊಡ್ಸಕ್ ಶುರು ಮಾಡ್ಬಿಡು ಆಯ್ತಾ? ಗೌರವ್, ರಾಹುಲ್, ಆಸ್ತಾ, ನನ್ನ ಗೆಳೆಯರೇ, ನಾಳೆ ನನ್ನ ಪ್ಲಾನೇ ಬೇರೆ ಇದೆ. ನಾಳೆ ನನಗೆ 18 ವರ್ಷ ತುಂಬುತ್ತೆ. ಆದ್ರಿಂದ ಎಲ್ಲದಕ್ಕೂ ಮೊದಲು ವೋಟರ್ ಲಿಸ್ಟ್ ನಲ್ಲಿ ನನ್ನ ಹೆಸರು ನೋಂದಾಯಿಸ್ತೀನಿ, ಮತ್ತೆ ನನ್ನ ವೋಟರ್ ಐಡಿ ಮಾಡಿಸ್ತೀನಿ. ದಟ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಏನಿದು ಇಷ್ಟು ಗಲಾಟೆ? ಭಾರತ್ ಅಣ್ಣ, ಭಾರತೀಯಕ್ಕ, ನೀವಿಲ್ಲಿ? ಹೀಗೆ ಇವತ್ತು ನಮ್ ಕಾಲೇಜ್ ನಲ್ಲಿ ಒಂದ್ ಸುತ್ತ ಹಾಕಿ ಹೋಗೋಣ ಅನ್ನೋ ಮನ್ಸಾಯ್ತು, ಅದಕ್ಕೆ ಬಂದ್ವಿ ಕಪಿಲ್. ಗೆಳೆಯರೇ, ಇವರಿಬ್ರು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು. ಭಾರತ್ ಅಣ್ಣ ಮತ್ತೆ ಭಾರತಿ ಅಕ್ಕ ಇವರಿಬ್ರು ಆಕಾಶವಾಣಿಯ ಮತದಾತ ಜಂಕ್ಷನ್ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಕೇಳಿ ನಾನು ನನ್ನ ಬರ್ತ್ಡೇ ಪ್ಲಾನ್ ಮಾಡಿದ್ದು. ಓಕೆ, ನೋಡಿ ಭಾರತ್ ಅಣ್ಣ, ನಾಳೆ ಈ ಕಪಿಲ್ದು ಬರ್ತ್ಡೇ ಇದೆ, ನಮಗೆ ಪಾರ್ಟಿ ಕೊಡಿಸು ಅಂದ್ರೆ ಮೊದಲು ವೋಟ್ ರೆಡಿ ಮಾಡಿಸ್ತೀನಿ ಅಂತ ಇದ್ದಾರೆ. ಅರೆ ವಾ ಕಪಿಲ್, ನೀ ನಿಜಕ್ಕೂ ಒಬ್ಬ ತಿಳುವಳಿಕೆ ತಕಣಯ್ಯ, ನವ ನಾಗರಿಕ. ನೀವೆಲ್ಲರೂ ಸರಿಸುಮಾರು ಕಪಿಲ್ನಷ್ಟೇ ವಯಸ್ಸಿನವರು ಅನ್ಸುತ್ತೆ. ನೀವೆಲ್ಲ ನಿಮ್ ವೋಟರ್ ಐಡಿ ಮಾಡಿಸಿದೀರಾ? ನಿಮ್ಮೆಲ್ಲರ ಮುಖಾನೇ ಹೇಳ್ತಾ ಇದೆ ನೀವು ಯಾರು ಈ ಕೆಲಸ ಮಾಡಿಲ್ಲ ಅಂತ. ಇರ್ಲಿ, ತಮ್ಮ ಮೊದಲ ಮತ ಚಲಾಯಿಸಲು ಚುನಾವಣೆ ಬರೋದನ್ನೇ ಕಾಯ್ತಾ ಇರೋ ಜನರ ಅನುಭವವನ್ನ ನಿಮಗೆ ಕೇಳಿಸ್ಬೇಕು ಅಂತ ನನ್ಗನ್ನಿಸ್ತಾ ಇದೆ. ಆದ್ರೆ ಇದು ಹೇಗ್ ಸಾಧ್ಯ? ನನ್ನದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲಿ ಕೆಲವರು ತಮ್ಮ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಇಲ್ಲಿ ಕೇಳಿ, ಜಾರ್ಖಂಡ್ನ ಸುರೇಖ ಹೇಳಿರೋದು, ನನ್ ವೋಟರ್ ಐಡಿ ನನ್ನ ಕೈಗೆ ಸಿಕ್ಕಾಗ ಯಾವುದೋ ಪ್ರಶಸ್ತಿ ಸಿಕ್ಕಾಗಾಯ್ತು ಅಂತ. ಇದು ಚೆನ್ನೈನ ಅಭಿಷೇಕ್ ನಿಂದ ಬಂದ ಮೆಸೇಜ್. ದಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಐ ಬಿಕೇಮ್ ವೋಟರ್ ಐಡಿ ಹೋಲ್ಡರ್. ಬಂಗಾಳದಿಂದ ಸಮಾಪ್ತಿ ಹೇಳ್ತಾರೆ, ಅವರು ಯಾರ ಸಹಾಯವನ್ನು ತೆಗೆದುಕೊಳ್ಳದೆ ತಮ್ಮ ವೋಟರ್ ಐಡಿ ಮಾಡಿಸಿದ್ದು ತಿಳಿದಾಗ ಅವರ ತಂದೆ ಭಾವುಕರಾಗ್ಬಿಟ್ಟಿದ್ರಂತೆ. ಅಲ್ವಾ ಮತ್ತೆ, ನಾಳೆ ಮಾಡೋದನ್ನ ಹಿಂದೆ ಮಾಡು, ಇಂದು ಮಾಡೋದನ್ನ ಈಗಲೇ ಮಾಡು ಅನ್ನೋ ಮಾತಿದೆಯಲ್ವಾ? ನಿಮ್ಮೆಲ್ಲರ ಕೈಯಲ್ಲಿರೋ ಸ್ಮಾರ್ಟ್ ಫೋನ್ಗಳು ಈಗ ಹೇಗ್ ಉಪಯೋಗ ಬರ್ತಾ ಇದೆ ನೋಡಿ. ಈಗಲೇ ಸ್ನೇಹಿತರೆ, ನೀವೆಲ್ಲ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಥವಾ ವೋಟರ್ ಹೆಲ್ಪ್ ಲೈನ್ ಆಪ್ ನ ಸಹಾಯದಿಂದ ಫಾರಂ 6 ಅನ್ನ ಭರ್ತಿ ಮಾಡಿ ಅಪ್ಲೋಡ್ ಮಾಡಿ. ಕೆಲವೇ ಕೆಲವು ದಿನಗಳಲ್ಲಿ ನೀವು ಸಹ ವೋಟರ್ ಐಡಿಯನ್ನ ಪಡ್ಕೋತೀರಿ. ಆಮೇಲೆ ನಾವೆಲ್ಲ ಫಸ್ಟ್ ಟೈಮ್ ವೋಟರ್ಗಳಾಗ್ತೀವಿ. ಶಾಂತ ಬಾ ಇಲ್ಲಿ. ಏನ್ರಿ, ಏನಾಯ್ತು? ಏನಿಲ್ಲ, ಹೀಗೆ ನೆನ್ಪಿಸ್ಕೋತಾ ಇದ್ದೆ ನಮ್ಮ ನೆನೆಗಳನ್ನ. ನೀನು ನಿನ್ನ ಮೊದಲ ವೋಟ್ ಹಾಕೋದಕ್ಕೆ ಸಾಲ ನಿಂತಿದ್ಯಲ್ಲ, ಅದನ್ನೇ ನೆನ್ಪಿಸ್ಕೋತಾ ಇದ್ದೆ. ನಿನ್ನೇ ನೋಡ್ತಾ ನಿಂತು ಬಿಟ್ಟಿದ್ದೆ ನಾನು. ಅಯ್ಯೋ, ನಂಗೂ ನೆನ್ಪಿದೆ ಬಿಡ್ರಿ. ಅಲ್ಲ, ನನ್ನೇ ನೋಡ್ತಾ ನೋಡ್ತಾ ನೀ ಸೀದಾ ಸಾಲಿನ ಹತ್ರನೇ ಬಂದ್ಬಿಟ್ಟಿದ್ರೆ, ಅದ್ಯಾವ್ದೋ ಹಾಡ್ ಗುಣಕ್ತಾ ಇದ್ರೆ ಅಲ್ವಾ? ಸರಿ ಸರಿ ಸರಿ, ನೀನ್ ಅದನ್ ಬೇರೆ ನೆನ್ಪಿಸ್ಕೋ ಈಗ. ಓಹೋಹೋಹೋ, ಎಲೆಕ್ಷನ್ ಅಂಕಲ್, ಆಂಟಿ ಒಂದು ಸಾಂಗ್ ಹಾಡಕ್ ಹೇಳ್ತಿದ್ದಾರೆ, ಒಂದ್ ಹಾಡ್ ಹಾಡಿ. ನೀನ್ ಒಳ್ಳೆಯ ಕಲ್ಪನಾ, ಸುಮ್ನಿರಮ್ಮ. ಅಂದಾಗೆ ಬಹಳ ದಿನ ಆಗೋಗಿತ್ತಲ್ಲ ಈ ಕಡೆ ಬಂದು, ನೀನು ಏನ್ ಸಮಾಚಾರ, ಹೇಗಿದ್ದೀಯಾ? ಹೌದು ಅಂಕಲ್, ನಾನ್ ಚೆನ್ನಾಗಿದ್ದೀನಿ. ಇತ್ತೀಚೆಗಂತೂ ನಂಗೆ ಟೈಮೇ ಸಾಕಾಗ್ತಿಲ್ಲ, ನಿಮ್ಗೆ ಗೊತ್ತಲ್ಲ ನನ್ ಕೆಲ್ಸ ಆಗಿದೆ. ಹೌದು ಪಾಪ, ಅವಳಗ್ ಸಮಯನೇ ಸಾಕಾಗಲ್ಲ. ಅಲ್ಲಮ್ಮ, ನೀನು ನನಗಂತೂ ಮತದಾತ ಜಂಕ್ಷನ್ ನಲ್ಲಿ ಸಿಗ್ತಾನೆ ಇರ್ತೀಯ. ಆದ್ರೆ ನಿನ್ ಆಂಟಿನ್ ಭೇಟಿ ಮಾಡಕ್ಕೆ ಟೈಮ್ ಸಿಗಲ್ಲ ಅಂದ್ರೆ ಹೇಗಮ್ಮ ಅಷ್ಟೊಂದ್ ಕೆಲಸ ಮಾಡ್ತಿದ್ದೀಯಾ? ಏನ್ ಗೊತ್ತಾ ಆಂಟಿ, ನಾನಿರೋ ಏರಿಯಾದಲ್ಲಿ ಈಗ ಕೆಲವು ಹುಡುಗ ಹುಡುಗಿರಿಗೆ ಇನ್ನೇನ್ 2 ತಿಂಗಳು ತುಂಬುವಷ್ಟರಲ್ಲಿ 18 ವರ್ಷ ಆಗತ್ತೆ. ಆಫೀಸ್ ಮುಗ್ದ್ಮೇಲೆ ನಾನು ಅವ್ರಗಳಿಗೆ ಹೋಗಿ ಮತದಾನದ ಮಹತ್ವದ ಬಗ್ಗೆ ಕ್ಲಾಸ್ ತಗೋತಾ ಇದೀನಿ. ಇದು ನಿಜಕ್ಕೂ ತುಂಬಾ ಒಳ್ಳೆ ಕೆಲಸ ಕಲ್ಪನಾ. ಈ ಯುವ ಜನರೇ ನಮ್ಮ ದೇಶದ ಆಧಾರ ಸ್ತಂಭ ಅಲ್ವಾ ಆಂಟಿ? ಹೌದು, ಇವರು ತಮ್ಮ ಕರ್ತವ್ಯದ ಬಗ್ಗೆ ಜಾಗರೂಕರಾದಷ್ಟು ದೇಶ ಇನ್ನಷ್ಟು ಸುಭದ್ರವಾಗತ್ತೆ ಅಲ್ವಾ? ನಿಜ ನಿಜ, ಖಂಡಿತವಾಗಿಯೂ ನಿಜ ಕಲ್ಪನಾ. ಯಾಕೆಂದ್ರೆ ತನ್ನ ಇಷ್ಟದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಸಾಂವಿಧಾನಿಕ ಹಕ್ಕು, ಜೊತೆಗೆ ಈ ಹಕ್ಕು ಚಲಾಯಿಸೋದು ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯನೂ. ಕಲ್ಪನಾ, ಆ ಮಕ್ಕಳು ನಿನ್ ಮಾತನ್ನ ಅರ್ಥ ಮಾಡ್ಕೊಳ್ತಾ ಇದಾರ? ಇಲ್ಲ ಅಂದ್ರೆ ನಿಮ್ ಅಂಕಲ್ ನನ್ ಜೊತೆ ಕರ್ಕೊಂಡು ಹೋಗು, ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಎಲ್ರಿಗೂ ಚೆನ್ನಾಗೇ ಅರ್ಥ ಆಗ್ತಿದೆ ಆಂಟಿ. ಇನ್ನೇನಿದ್ರು ಅವರುಗಳು 18 ವರ್ಷ ತುಂಬಿದ ಕೂಡಲೇ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ತಮ್ಮ ವೋಟರ್ ಐಡಿ ಪಡೆಯೋದಕ್ಕೆ ಅರ್ಜಿ ಹಾಕ್ಬೇಕಷ್ಟೇ. ಅದಾದ ಕೆಲವೇ ದಿನಗಳಲ್ಲಿ ಅವರಿಗೆ ಅವರ ವೋಟರ್ ಐಡಿ ಕೈಗೆ ಸಿಗುತ್ತೆ. ನೀನಂತೂ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯಮ್ಮ ಕಲ್ಪನಾ. ಈಗ ಸ್ವಲ್ಪ ದಿನಗಳ ಮುಂಚೆ ನಾನು ಆಫೀಸ್ ಹೋಗ್ತಾ ಇದ್ದಾಗ ಒಬ್ಳು ಹುಡುಗಿನ ಭೇಟಿಯಾಗಿದ್ದೆ. ಹೀಗೆ ಅವಳ ಜೊತೆ ಮಾತಾಡ್ತಾ ಇದ್ದಾಗ ಅವಳು ಹೇಳ್ತಾ ಇದ್ಲು, ಅವರ ರಾಜ್ಯದಲ್ಲಿ ಕಳೆದ ತಿಂಗಳು ಉಪಚುನಾವಣೆ ನಡೀತಂತೆ. ಜೊತೆಗೆ ಆಕೆ ತನ್ನ ಮೊದಲ ಮತಾನೂ ಸಹ ಚಲಾಯಿಸಿದ್ಲಂತೆ. ನಾನು ಆಕೆ ಫೋನ್ ನಂಬರ್ ಸಹ ಪಡ್ಕೊಂಡಿದ್ದೀನಿ. ನೀನು ಅವಳ ಜೊತೆನಲ್ಲಿ ಒಂದ್ಸತಿ ಮಾತಾಡು. ಆಯ್ತು ಅಂಕಲ್, ಫೋನ್ ನಂಬರ್ ಕೊಡಿ, ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಹಲೋ ಅಲ್ಮಾಸ್. ಹಲೋ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಲ್ಪನಾ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಅಲ್ಮಾಸ್. ಎಲೆಕ್ಷನ್ ಅಂಕಲ್ ನಿಮ್ ನಂಬರ್ ಕೊಟ್ರು, ಅದಕ್ಕೆ ಕಾಲ್ ಮಾಡಿದ್ದು. ಅಂಕಲ್ ನಿಮ್ ಬಗ್ಗೆ ಹೇಳ್ತಾ ಇದ್ರು, ನೀವು ಮೊದಲ ಸಲ ಮತ ಚಲಾಯಿಸಿದಾಗ ನಿಮ್ಗೆ ಹೇಗ ಅನ್ನಿಸ್ತು, ಹಾಗೇನೆ ನಿಮ್ಮ ಅನುಭವದ ಬಗ್ಗೆ ನಮ್ಗೆ ಹೇಳ್ತೀರಾ? ಕಲ್ಪನಾ, ನನಗಂತೂ ಒಮ್ಮೆಲೆ ನನ್ ಮಹತ್ವ ಹೆಚ್ಚಾದ ಹಾಗೆ, ನಾನು ಬೇರೆ ಯಾವುದೋ ಲೋಕದಲ್ಲಿ ಇದ್ದ ಹಾಗೆ ಅನ್ನಿಸ್ತಾ ಇತ್ತು. ಯು ವೋಂಟ್ ಬಿಲೀವ್, ನಾನು ಅದೆಷ್ಟು ಸಲ ಉಗುರಿಗೆ ಬಣ್ಣ ಹಚ್ಚಿದೀನೋ ಕಾಣೆ. ಆದ್ರೆ ಲೋಕತಂತ್ರದ ಆ ಇಂಕಿನ ಗುರುತು ನನ್ನ ಬೆರಳು ಉಗುರಿಗೆ ಹಚ್ಚಿದ್ರಲ್ಲ, ನಿಜಕ್ಕೂ ಅದು ನನ್ನ ಜೀವನದ ಮಾಸ್ಟರ್ ಸ್ಟ್ರೋಕ್ ಆಗ್ಬಿಡ್ತು. ಹಾಗಾಗಿ ನಾನು ಅದರ ಜೊತೆ ಸೆಲ್ಫಿ ತಗೊಂಡು ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಸಹ ಮಾಡ್ಬಿಟ್ಟೆ. ಕಲ್ಪನಾ, ನಮ್ದೊಂದು ವಾಟ್ಸ್ಆಪ್ ಗುಂಪಿದೆ, ಅಲ್ಲಿ ನಾವುಗಳು ವರ್ತಮಾನದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ನಮ್ಮ ವೋಟರ್ ಐಡಿಯಲ್ಲಿ ಏನಾದ್ರೂ ತಿದ್ದುಪಡಿ ಮಾಡಿಸ್ಬೇಕು ಅಂದ್ರೆ ಯಾವ ಆಪ್ ಉಪಯೋಗಿಸ್ಬೇಕು ಅಂತ ಹೇಳ್ತೀರಾ? ಕಲ್ಪನಾ, ಅಂಕಲ್ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ, ನೀವು ಟೆಕ್ಸೇವಿ ಕೂಡ ಹೌದಂತೆ. ಹಾಗಾಗಿಯೇ ಕೇಳ್ತಾ ಇದ್ದೀನಿ, ವೋಟರ್ ಐಡಿಯಲ್ಲಿ ಅಕಸ್ಮಾತ್ ಏನಾದ್ರೂ ತಪ್ಪುಗಳಿದ್ದು ಅದನ್ನ ಸರಿಪಡಿಸಬೇಕು ಅಂದ್ರೆ ಯಾವ ಅಪ್ಲಿಕೇಶನ್ ಉಪಯೋಗಿಸ್ಬೇಕು ಅಂತ ಹೇಳಿ. ಅಲ್ಮಾಸ್, ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ ವೋಟರ್ ಹೆಲ್ಪ್ ಲೈನ್ ಅಪ್ಲಿಕೇಶನ್ ಮೂಲಕ ವೋಟರ್ ಐಡಿ ಅಥವಾ ಮತದಾರರ ಗುರುತಿನ ಚೀಟಿಯಲ್ಲಿ ತಪ್ಪಾಗಿರೋ ಯಾವುದೇ ಅಂಶವನ್ನ ಸುಲಭವಾಗಿ ತಿದ್ದುಪಡಿ ಮಾಡಿಸಬಹುದು. ನೀನು ಫಸ್ಟ್ ಆಪ್ ಡೌನ್ಲೋಡ್ ಮಾಡ್ಕೋ, ಆಮೇಲೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ಫೋನ್ ಮಾಡು, ಆಯ್ತಾ? ಥ್ಯಾಂಕ್ ಯು ಕಲ್ಪನಾ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸೋದನ್ನ ಸರಳಗೊಳಿಸಲು ಕಾನೂನಿನಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ಈಗ ಯಾವುದೇ ನವ ವಯಸ್ಕರಿಗೆ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳೋದು ಮತ್ತು ತಮ್ಮ ವೋಟರ್ ಐಡಿ ಕಾರ್ಡ್ ಪಡೆಯೋದಕ್ಕೆ ವರ್ಷವಿಡೀ ಕಾಯೋ ಅಗತ್ಯ ಇಲ್ಲ. ಬನ್ನಿ, ಈ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿ ತಿಳಿಯೋಣ. ಯಂಗ್ ವೋಟರ್ಸ್ ಜಿನ್ಕಿ 18 ಸಾಲ ಕಿ ಆಯು ಪೂರಿ ಹೋನೆ ಪರ್ ಜೋ ನಿರ್ವಾಚನ ಸೂಚಿ ಮೇ ನಾಮ ಲಿಖಾ ಸಕ್ತೆ ಹೈ ಉನ್ಕೆ ಲಿಯೆ 1 ಜನವರಿ ಆಫ್ ಎವ್ರಿ ಇಯರ್ ವೋ ಏಕ್ ಡೇಟ್ ಹೋತಿ ಥಿ ಕ್ವಾಲಿಫೈಂಗ್, ಅಬ್ ಉಸ್ಕೋ ಸಾಲ ಮೇ 4 ಬಾರ್ ಕರ್ ದಿಯಾ ಗಯಾ, ಯಾನಿ ಹರ್ ಕ್ವಾರ್ಟರ್ ಮೇ ವೋ ವೋಟರ್ ಬನ್ ಸಕ್ತೆ ಹೈ. ತೋ ಅಗರ್ ಕಿಸಿ ಕಿ ಜನಮ 2 ಜನವರಿ ಕೋ ಹೋತಿ ಥಿ ತೋ ಉಸ್ಕೋ ಏಕ್ ಸಾಲ ವೇಟ್ ಕರ್ನಾ ಪಡ್ತಾ ಥಾ ವೋಟ್ ದೇನೆ ಕೇ ಲಿಯೆ, ಅಬ್ ಹರ್ ಕ್ವಾರ್ಟರ್ ಕೇ ಫಸ್ಟ್ ಮೇ ಬನ್ ಸಕ್ತೆ ಹೈ. ತೋ ಅಗರ್ ಸಬ್ಕೆ ಪ್ರಯಾಸ ಸೇ ಉನ್ಕೊ 4-4 ಬಾರ್ ವೋಟರ್ ಬನ್ನೆ ಕಿ ಸುವಿಧಾ ದಿ ಜಾ ರಹೀ ಹೈ, ಔರ್ ಅಬ್ ತೋ ನಿರ್ವಾಚನ ಆಯೋಗ ನೇ ಯೇ ಭೀ ಕಿಯಾ ಹೈ ಕಿ ಅಗರ್ ಆಪ್ 17 ಸಾಲ ಹೋ ಚುಕೆ ಹೈ ತೋ ಅಗಲೆ ಸಾಲ ಕೆ ಲಿಯೆ ಅಡ್ವಾನ್ಸ್ ಮೇ ಅಪ್ನಾ ನಾಮ ಕಾ ವೋ ಭರ್ ದೀಜಿಯೆ, ವೋಟರ್ ಆಪ್ಕೋ ತಭಿ ಬನೆಂಗೇ ಜಬ್ ಆಪ್ 18 ಕೆ ಹೋಂಗೇ, ಲೇಕಿನ್ ಉಸ್ಕೋ ಹಮಾರಿ ಮಶೀನರಿ ಅಪ್ನೆ ಪಾಸ್ ರಖೇಗಿ ಪ್ರೋಸೆಸ್ ಕರ್ಕೆ, ಔರ್ ಜಿಸ್ ದಿನ ಆಪ್ 18 ಹೋಂಗೇ ಆಪ್ಕೋ ಕೈಂಡ್ ಆಫ್ ಎ ಬರ್ಥಡೇ ಗಿಫ್ಟ್ ಭೇಜ ದೇಗಿ ಏಕ್ ಎಲೆಕ್ಷನ್ ಕಾರ್ಡ್ ಕೆ ರೂಪ್ ಮೇ. ತೋ ಲೇಕಿನ್ ಹಮ್ ಇತನಿ ಮೆಹನತ್ ಕರ್ ರಹೇ ಹೈ ಆಪ್ಕೋ ವೋಟರ್ ಬನಾನೆ ಮೇ, ತೋ ಯಂಗ್ ವೋಟರ್ಸ್ ಕಾ ಭಿ ದಾಯಿತ್ವ ಹೈ ಕಿ ವೋ ಜರೂರ್ ಆಯೆ, ಔರ್ ಜೈಸೆ ಕೋಯಿ ಭಿ ವಿರೋಧ ಯಾ ಕೋಯಿ ಭಿ ಸಮರ್ಥನ್ ಕರ್ನೆ ಕೆ ಲಿಯೆ ಸೋಶಲ್ ಮೀಡಿಯಾ ಪೇ ಥಮ್ಸ್ ಅಪ್ ಕರ್ತೆ ಹೈ ಯಾ ಕ್ಯಾಂಡಲ್ ಜಲಾತೆ ಹೈ, ತೋ ಉಸ್ ತರೀಕೆ ಸೆ ಕಮ್ ವೋಟರ್ ಬೂಥ್ ಪೇ ಆಕೆ ಭಿ ಅಪ್ನಾ ವೋಟ್ ಜರೂರ್ ಡಾಲೆ. ಭಾರತಿ, ಈಗ ನಾವು ಸೆಲೆಬ್ರಿಟಿ ಐಕಾನ್ ಪ್ರಖ್ಯಾತ ಚಿತ್ರನಟರಾದ ರಾಜೀವ್ ವರ್ಮಾ ಅವರ ವಿಚಾರಗಳನ್ನ ಕೇಳೋಣವಾ? ಯಾಕಾಗಬಾರ್ದು, ಖಂಡಿತ ಕೇಳೋಣ ಭಾರತ್. ನಮಸ್ಕಾರ ಮಿತ್ರರು, ಮೈ ರಾಜೀವ್ ವರ್ಮಾ ಆಪ್ ಸಬ್ಕೋ ಪ್ರಣಾಮ ಕರ್ತಾ ಹೂ, ಆಪ್ಕಾ ಅಭಿನಂದನ್ ಕರ್ತಾ ಹೂ, ಆಪ್ ಸಬ್ಕೋ ಶುಭಕಾಮನಾ ದೇತಾ ಹೂ. ದೋಸ್ತೋ, ಮೈ ಅಪ್ನೆ ಆಪ್ಕೋ ಬಹುತ್ ಭಾಗ್ಯಶಾಲಿ ಸಮಜ್ತಾ ಹೂ ಕಿ ಮುಜೆ ಮತದಾತಾ ಜಂಕ್ಷನ್ ಕೆ ಮಾಧ್ಯಮ ಸೇ ಆಪ್ಸೆ ಬಾತ್ ಕರ್ನೆ ಕಾ, ಆಪ್ಸೆ ಮುಖಾತಿಬ್ ಹೋನೆ ಕಾ ಮೌಕಾ ಮಿಲ್ ರಹಾ ಹೈ. ದೋಸ್ತೋ, ಜೈಸಾ ಕಿ ಆಪ್ ಸಬ್ ಜಾನ್ತೇ ಹೀ ಹೈ ಕಿ ಜೈಸೆ ಹೀ ಆಪ್ 18 ವರ್ಷ ಕೆ ಹೋ ಜಾತೇ ಹೈ, ಆಪ್ಕಿ ಸಬ್ಸೆ ಪಹಲಿ ಜಿಮ್ಮೇದಾರಿ ಹೋತಿ ಹೈ ಕಿ ಆಪ್ ಅಪ್ನಾ ವೋಟರ್ ಐ ಡಿ ಕಾರ್ಡ್ ಬನವಾಯೆ. ವೋಟರ್ ಐ ಡಿ ಕಾರ್ಡ್ ಬನವಾತೆ ಹೀ ಆಪ್ ಮತದಾತಾ ಬನ್ ಜಾತೆ ಹೈ, ಆಪ್ಕೋ ಖುದ್ ಲಗೇಗಾ ಕಿ ಆಪ್ ದೇಶ ಕೆ ಜಿಮ್ಮೇದಾರ್ ನಾಗರಿಕ ಬನ್ ಗಯೆ, ಔರ್ ಹಮ ಆಪ್ಸೆ ಅಪೇಕ್ಷಾ ರಖತೆ ಹೈ ಕಿ ಆಪ್ ಹರ್ ಚುನಾವ್ ಕೋ ಏಕ್ ತ್ಯೋಹಾರ್ ಕಿ ತರಹ ಮನಾಯೆ, ನಾ ಕೇವಲ ಅವಶ್ಯ ರೂಪ್ ಸೇ खुद वोट दें बल्कि अपने पूरे परिवार को, मोहल्ले वालों को, अपने आसपास के सभी लोगों को चुनाव के दिन वोट देने के लिए प्रोत्साहित करें। याद रखिए दोस्तों, चुनाव में प्रत्येक वोट बड़ा कीमती होता है, जो देश को एक निष्पक्ष, मजबूत और स्थायी सरकार देने के लिए बहुत आवश्यक है। एक बार फिर से आपका अभिनंदन करता हूँ, शुभकामनाएं देता हूँ, आपको प्रणाम करता हूँ। धन्यवाद, नमस्कार, जय हिंद। ನಮ್ಮ ಸೆಲೆಬ್ರಿಟಿ ಐಕಾನ್ ಚಿತ್ರನಟ ರಾಜೀವ್ ವರ್ಮಾರವರು ಎಂಥ ಮುತ್ತಿನಂತ ಮಾತನ್ನು ಹೇಳಿದ್ರಲ್ವಾ ಭಾರತಿ? ಇದರ ಜೊತೆಗೆ ನಮ್ಮ ಶ್ರೋತೃಗಳಲ್ಲಿ ಒಬ್ರು ವಾಟ್ಸ್ಆಪ್ ಮಾಡಿರೋ ರೆಕಾರ್ಡಿಂಗ್ ಸಹ ಈಗ ನಮ್ಮ ಜೊತೆಗಿದೆ, ಅದನ್ನು ಕೇಳೋಣವೆ. ನಮ್ಮ ಶ್ರೋತೃಗಳು ಪೂರ್ಣ ಮನಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಲ್ವಾ ಭಾರತ್? ಹೌದಪ್ಪ. ಹಲೋ, ಮೈ ಸೆಲ್ಫ್ ರಾಜೇಂದ್ರ ಕೋತ್ವಾಲ್, ಮೇ ಭದ್ರವಾ ಚಿಂತಾ ಕಾ ರಹನೆ ವಾಲಾ ಹೂ, ಡಿಸ್ಟ್ರಿಕ್ಟ್ ಡೋಡಾ. ಹಮಾರಿ ಜೋ ಜಮ್ಹೂರಿಯತ್ ಹೈ, ಇಸ್ಮೇ ಹರ್ ನಾಗರಿಕ್ ಕೋ ಅಪನಾ ವೋಟ್ ಕ್ಯೂ ಕರ್ನಾ ಜರೂರಿ ಹೈ. ವೋಟ್ ಜಿಸ್ ಮನ್ ಪಸಂದೀದಾ ಆಪ್ಕಾ ನುಮಾಯಿಂದಾ ಹೈ ಉಸಿ ಕೋ ದೇ ದೇ. ವೋಟ್ ಕಿಸಿ ಕಾ ದಬಾವ್ ಮೇ ಆಕರ್ ನಹೀ ದೇನಾ ಚಾಹಿಯೆ, ಯೇ ಆಪ್ಕಾ ಅಪನಾ ಅಧಿಕಾರ ಹೈ. ಸಫಲ ರಾಷ್ಟ್ರ ಕಾ ದ್ವಾರ ಮತದಾನ, ಲೋಕತಂತ್ರ ಕಾ ಆಧಾರ ಮತದಾನ, ಮತ ಕಾ ಮೌಲ್ಯ ಜಾನೆ ಮತದಾತಾ, ನಾಗರಿಕ ಕಾ ಅಧಿಕಾರ ಮತದಾನ, ತೀವ್ರ ತೇಜ್ ಧಾರ ಮತದಾನ, ಮತದಾತಾ ಕಾ ಹಥಿಯಾರ ಮತದಾನ, ಯದಿ ಮನ್ ಸೇ ಜಗ ಥಾನೆ ಮತದಾತಾ, ಬನಾಯೆ ಗ್ರಾಯೆ ಸರ್ಕಾರ ಮತದಾನ. ಧನ್ಯವಾದ. ವಾಹ್, ಎಷ್ಟು ಚಂದದ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಇತರ ಕೇಳುಗರು ಸಹ ನಮ್ಮ ಜೊತೆ ತಮ್ಮ ವಿಚಾರವನ್ನ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ ಗೊತ್ತಿರಬೇಕಲ್ಲ, 9999031950. ಭಾರತಿ, ಇದೀಗ ನಮ್ಮ ಕೇಳುಗರು ಬಹಳ ನಿರೀಕ್ಷೆ ಮಾಡುವಂತಹ ರಸಪ್ರಶ್ನೆ ವಿಭಾಗದ ಸಮಯ ಬಂದೇ ಬಿಟ್ಟಿದೆ. ನಮ್ಮ ಕಳೆದ ಸಂಚಿಕೆಯ ಪ್ರಶ್ನೆ, ಎಪಿಕ್ ಅನ್ನು ಆಧಾರ್ ಜೊತೆ ಲಿಂಕ್ ಮಾಡುವುದು ಕಡ್ಡಾಯವೇ? ಸರಿ ಉತ್ತರ, ಎಪಿಕ್ ಅನ್ನು ಆಧಾರ್ ಜೊತೆ ಲಿಂಕ್ ಮಾಡುವುದು ಕಡ್ಡಾಯವಲ್ಲ. ನಮ್ಮ ಭಾಗ್ಯಶಾಲಿ ವಿಜೇತರು ಪವನ್ ಮೆಹತೋ, ಬಿಟಾಪುರ್ ಗ್ರಾಮ, ಸರಾಯ್ ಕಿಲಾ, ಕರ್ಸಾವ, ಜಾರ್ಖಂಡ್. ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಇನ್ನು ಈ ಸಂಚಿಕೆಯ ಪ್ರಶ್ನೆ, ಮೊದಲ ಬಾರಿಯ ಮತದಾರರ ನೋಂದಣಿಗೆ ಯಾವ ಫಾರ್ಮ್ ಅನ್ನು ಉಪಯೋಗಿಸಬೇಕು? ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳಿ, ಮೊದಲ ಬಾರಿಯ ಮತದಾರರ ನೋಂದಣಿಗೆ ಯಾವ ಫಾರ್ಮ್ ಅನ್ನು ಉಪಯೋಗಿಸಬೇಕು? ನೀವು ನಿಮ್ಮ ಉತ್ತರವನ್ನು ವಾಟ್ಸ್ಆಪ್ ನಂಬರ್ 9999031950ಗೆ ಕಳುಹಿಸಬಹುದು. ಸರಿ ಉತ್ತರ ಕೊಟ್ಟು ಗೆದ್ದವರಿಗೆ ಭಾರತ ಚುನಾವಣಾ ಆಯೋಗದ ವತಿಯಿಂದ ವಿಶೇಷ ಬಹುಮಾನ ಸಿಗಲಿದೆ. ನಮ್ಮ ಶ್ರೋತೃಗಳ ಬಳಿ ನಮ್ಮದೊಂದು ನಿವೇದನೆ ಮಾಡೋದಿದೆ ಅಲ್ವಾ ಭಾರತ್? ಏನದು? ನಮ್ಮ ಕೆಲವು ಶ್ರೋತೃಗಳು ತಮ್ಮ ಉತ್ತರಗಳ ಜೊತೆ ತಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಮುಂತಾದ ವಿವರಗಳನ್ನು ಸಹ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಗಮನಿಸಿ, ನಿಮ್ಮ ಹೆಸರು, ಪೂರ್ಣ ವಿಳಾಸದ ಹೊರತಾಗಿ ನಮಗೆ ಮತ್ತಾವ ಮಾಹಿತಿಯ ಅವಶ್ಯಕತೆಯೂ ಇಲ್ಲ. ಆದ್ರಿಂದ ಬೇರಾವ ವಿವರಗಳನ್ನು ದಯವಿಟ್ಟು ನಮಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಬೇಡಿ. ಹಾಗಾದ್ರೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಅನ್ನೋ ಆಶಯದೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಮಸ್ಕಾರಗಳು. ಒಕ್ಕೂಡಲು ಜನ ಓಟಿನೊಂದಿಗೆ ಓದು ಆಗುವುದು ಲೋಕತಂತ್ರದ ಶಿಸ್ತು. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಶುಭ ಎಆರ್, ನಿರ್ಮಾಣ ಪಿಎಂ ಜಗದೀಶ್ ಹಾಗೂ ಎಂಎಸ್ ಅನುಪಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಆಕಾಶವಾಣಿ ಭದ್ರಾವತಿ ಚಿತ್ರಗೀತೆಗಳು. ಉಗಾದಿ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ. ಸಂಗೀತ ಆರ್ಪಿ ಪಟ್ನಾಯಕ್.

ಅಚ್ಚಗುಳಿಯ ಕಣ್ಣೋನಿ ನನ್ನ ಮನಸ್ಸಲ್ಲಿ ತಂದ ಪ್ರೀತಿ ಬಯಕೇನ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಕಚ್ಚಗುಳಿಯ ಕಣ್ಣೋನೆ ನನ್ನ ಮನಸ್ಸಲ್ಲಿ ತಂದ ಲವ್ ಸ್ಟೋರಿ ತಿಲ್ಲಾನ ಈಗ ಈ ಮನಸ್ಸು ಚೋರಾ ಚಿತ್ರ ಚೋರಾ ಚಿತ್ರದ ಗೀತೆ ನಂದಿತಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಸಂಗೀತ ವಿ ರವಿಚಂದ್ರನ್ ಅವರದು. ಸತ್ಯ ಸಹಚಾರಿಣಿ ಲವ್ ಪಾಠ ಕಲಿತಾಗಿನಿ ಮನಸ್ಸು ಬಯಸೋ ಮನಸ್ಸು ನಿನ್ನದೇ ಕನಸು ಸೋಪಾನ ಈ ವಯಸ್ಸಲ್ಲಿ ಸ್ವಲ್ಪ ಜೋಪಾನ ಇನ್ನು ಸುಮ್ಮನ ನೀ ಪ್ರೀತಿ ಲಿಪಿ ಹಷ್ಟಿನ ಈ ದೇಗೆ ಸುಲ್ತಾನ ನೀನೇ ನಿನ್ನ ಪ್ರೀತಿ ದೇವಾನ ಬೆಟ್ಟದಷ್ಟಿರುವ ಪ್ರೀತಿ ಬಯಕೇನ ಗ್ರೀನ್ ಸಿಗ್ನಲ್ ಕೊಟ್ಟ ಹೆಣ್ಣಿ ಸೊಂಟ ಕುಲುಕಿ ಕಂಗಾಳ ಬೀಸಿ ಹಿಡಿದೋಡೆ ಬದುಕಿ ಪ್ರೀತಿಗೆ ರಾಜಾಜಿರಾಜ ಮಸ್ತಾನ ಪ್ರೀತಿ ಮಸ್ತಾನ ನಾ ಕೊಡಲೇನೆ ಈಗ ಚುಮ್ಮನ ಅನುಮಾನ ಯಾಕೆ ಅನುಮಾನ ನನ್ನ ಮುಟ್ಟೋಕೆ ಸಂಕೋಚ ಲವ್ ಸ್ಟೋರಿ ತಿಲ್ಲಾನ ಈಗ ಮನಸ್ಸಲ್ಲಿ ತಂದ ಈ ಸೊಗಸು ನಂದೇನ ನಿನ್ನ ಕಚ್ಚಗುಳಿಯ ಕಣ್ಣು ಲವ್ ಸ್ಟೋರಿ ತಿಲ್ಲಾನ ಮನಸ್ಸಲ್ಲಿ ತಂದ ಕಲಾಕಾರ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ರಾಜೇಶ್ ಕೃಷ್ಣನ್. ಯಾವ ರಾಗದಲ್ಲಿ ನಾ ಹಾಡಲಿ